ಮಾತು ಮನರೇಗಾ ನಿರಂತರ ಉದ್ಯೋಗ. ನಿಮ್ಮ ಜಮೀನಿನ ಫಲವತ್ತತೆಗೆ ಮಳೆ ನೀರನ್ನು ಸಂರಕ್ಷಿಸಿ. ಮಳೆ ನೀರಿನ ಪ್ರವಾಹ ಮಣ್ಣಿನ ಸವಕಳಿ ತಡೆದು ಮಣ್ಣಿನಲ್ಲಿ ತೇವಾಂಶ ಹೆಚ್ಚಳಕ್ಕೆ ಜಮೀನಿನಲ್ಲಿ ಕಂದಕ ಬದು ಕೃಷಿ ಹೊಂಡ ನಿರ್ಮಿಸಿ. ಕಂದಕ ಬದು ಕೃಷಿ ಹೊಂಡ ನಿರ್ಮಾಣದಿಂದ ಲಕ್ಷಗಟ್ಟಲೆ ಮಳೆ ನೀರನ್ನು ಸಂಗ್ರಹಿಸಿ ಆಪತ್ಕಾಲದಲ್ಲಿ ಬೆಳೆ ಉಳಿಸಿಕೊಳ್ಳಬಹುದು. ಕೃಷಿ ಹೊಂಡ ಮತ್ತು ಬದುವಿನ ಮೇಲೆ ಬೇಸಾಯ ಮಾಡಿ ಗಳಿಕೆ ಆದಾಯ ಪಡೆಯಿರಿ. ಮಳೆ ನೀರು ಸಂರಕ್ಷಣೆಯಿಂದ ಒಂದಕ್ಕಿಂತ ಹೆಚ್ಚು ಬೆಳೆಯನ್ನು ತೆಗೆಯಲು ಅನುಕೂಲ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಅಥವಾ ಸಹಾಯವಾಣಿಗೆ ಕರೆ ಮಾಡಿ. ಕರೆ ಮಾಡಬೇಕಾದಂತಹ ಸಹಾಯವಾಣಿ ಸಂಖ್ಯೆ 8762891000. ಮಾತು ಮನರೇಗಾ ನಿರಂತರ ಉದ್ಯೋಗ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ದೇಶದ ಎಲ್ಲಾ ರಾಜ್ಯಗಳಲ್ಲಿ ವಿಸ್ತರಿಸಲಾಗಿದೆ. ಪ್ರಾರಂಭದಲ್ಲಿ 74 ರೂಪಾಯಿ ಇದ್ದ ದಿನಗೂಲಿಯನ್ನು ಇಂದು 309 ರೂಪಾಯಿಗೆ ಏರಿಸಲಾಗಿದೆ. ಈ ಯೋಜನೆ ಗ್ರಾಮೀಣ ಪ್ರದೇಶದ ದುಡಿಯುವ ಕೈಗಳಿಗೆ ಉದ್ಯೋಗ ಸೃಷ್ಟಿಸುವ ಏಕೈಕ ಯೋಜನೆಯಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಯಾ ಸಹಾಯವಾಣಿಗೆ ಕರೆ ಮಾಡಿ. ಸಂಪರ್ಕಿಸಬೇಕಾದಂತಹ ಸಹಾಯವಾಣಿ ಸಂಖ್ಯೆ 8762891000. ಮಾತು ಮನರೇಗಾ ನಿರಂತರ ಉದ್ಯೋಗ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ನಾಳೆ ಸಂಜೆ 5:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಕಾರವಾರ. ಕಾರ್ಯಕ್ರಮದಲ್ಲಿ ನರೇಗಾ ಯೋಜನೆಯ ಸಂಪೂರ್ಣ ಮಾಹಿತಿ ನಿರ್ವಹಣಾ ವ್ಯವಸ್ಥೆಯ ಕುರಿತು ಜಿಲ್ಲಾ ಎಂಐಎಸ್ ಸಂಯೋಜಕರಾದ ಶಿವಾಜಿ ಪರಶುರಾಮ್ ಬೋಬ್ಲಿ ಅವರೊಂದಿಗೆ ಮಾತುಕತೆ. ತಪ್ಪದೆ ಕೇಳಿ ನಾಳೆ ಸಂಜೆ 5:30 ಮಾತು ನರೇಗಾ ನಿರಂತರ ಉದ್ಯೋಗ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೀತಾಜಿ ಭಟ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಶ್ರೀ ಗಣೇಶ ಪಾಲಿಸಯ್ಯ ವರ ಪ್ರಸಾದವ ಚಂದದಿಂದ ಪಾಲಿಸಯ್ಯ ವರ ಪ್ರಸಾದವ ದುಂಡ ಮಲ್ಲಿಗೆ ಕೆಂಡ ಸಂಪಿಗೆ ಜಾದಿ ಹಾರವ ಚಂದದಿಂದ ಪಾಲಿಸಯ್ಯ ವರ ಪ್ರಸಾದವ ಶ್ರೀ ಗಣೇಶ ಪಾಲಿಸಯ್ಯ ವರ ಪ್ರಸಾದವ ಇಷ್ಟು ದಿವಸ ಕಷ್ಟಪಟ್ಟೆ ಮುಷ್ಟಿ ಅನ್ನಕ್ಕೆ ಇಷ್ಟು ದಿವಸ ಕಷ್ಟಪಟ್ಟೆ ಮುಷ್ಟಿ ಅನ್ನಕ್ಕೆ ಕಷ್ಟವಾಯಿತೆನ್ನ ಕಾಯೋ ನಷ್ಟಕಾರಕ್ಕೆ ಕಷ್ಟವಾಯಿತೆನ್ನ ಕಾಯೋ ನಷ್ಟಕಾರಕ್ಕೆ ಶ್ರೀ ಗಣೇಶ ಪಾಲಿಸಯ್ಯ ವರಪ್ರಸಾದವ ಚಂದದಿಂದ ಪಾಲಿಸಯ್ಯ ವರಪ್ರಸಾದವ ಪರರ ಕೈಯೋಳ್ ಬಾಳಲಾರೆ ಪಾಪಿ ದೇಹವು ಪರರ ಕೈಯೋಳ್ ಬಾಳಲಾರೆ ಪಾಪಿ ದೇಹವು ಪರರ ಗುಣವ ನೆಣಿಸಲಾರೆ ನಾಗಶಯನನೇ ಪರರ